ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ ಮೇಲೆ ತಿಳಿಯುತ್ತ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ, ದೇಶದ ನಂಬರ್ ಒನ್ ಸಿಮೆಂಟ್. ಏನ್ ನರೇಶ, ಏನೋ ಚಿಂತೆ ಮಾಡಕತ್ತಿಯಲ್ಲೋ? ಹೌದ್ ರಮೇಶ, ಊರಾಗ ವಯಸ್ಸಾದ ನಮ್ಮ ಅವ್ವ ಮನ್ಯಾಗ ಒಬ್ಬಕಿ ಅದಾಳ. ಅವಳಿಗೆ ಖರ್ಚಿಗೆ ಬೇಕಾದ ಹಣ ತಗೊಳಕ ಬ್ಯಾಂಕ್ ಆಗ್ಲಿ ಅಥವಾ ಎಟಿಎಂ ಆಗ್ಲಿ ಹೋಗಕ್ ಆಗ್ತಿಲ್ಲ. ಚಿಂತೆ ಮಾಡಬೇಡ, ಅಂಚೆ ಇಲಾಖೆ AEPS ಅಂದ್ರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ ಹೊಸ ಸೇವೆ ಶುರು ಮಾಡ್ಯಾರೇನಪ್ಪ. ಯಾರಾದ್ರೂ ತಮ್ಮ ಯಾವುದೇ ಬ್ಯಾಂಕ್ ಖಾತೆಯಿಂದ ಹಣವನ್ನ ಮನೆ ಬಾಗಿಲಿಗೆ ಪಡೀಬಹುದು. ಹೌದಾ? ನಿಮ್ಮ ಮನೆ ಹತ್ತಿರದ ಅಂಚೆ ಕಚೇರಿಗೆ ಕರೆ ಮಾಡಿದ್ರೆ ಅಂಚೆ ಸಿಬ್ಬಂದಿ ಮನೆ ಬಾಗಿಲಿಗೆ ಬರ್ತಾರ. ನಿಮ್ಮ ಆಧಾರ್ ನಂಬರ್, ಮೊಬೈಲ್ ನಂಬರ್ ಪಡೆದು ನಿಮಗೆ ಹಣ ಸಹಾಯ ಮಾಡ್ತಾರ. ನಾನ್ ಈಗಲೇ ಹಂಗಾರ ಅವ್ ಕರೆ ಮಾಡಿ ಅಂಚೆ ಕಚೇರಿಯಿಂದ AEPS ಮೂಲಕ ಹಣ ಪಡೆಯಕ್ ಹೇಳ್ತೇನಂತ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್. ಹಾಲಮ್ಮ ಕೆರೂಡಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂಡಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0835429703, ಹೃದಯ ರೋಗ ಆಸ್ಪತ್ರೆ 0835429713. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಾಗ ಮೊದಲಿಗೆ ಮುಂಗಾರು ಪ್ರಮುಖ ಬೆಳೆಗಳಿಗೆ ಬರುವ ಪೀಡೆ ಕೀಟಗಳು ಹಾಗೂ ನಿರ್ವಹಣೆ ಕುರಿತು ಡಾಕ್ಟರ್ CP ಮಲ್ಲಾಪೂರ್ ಅವರೊಂದಿಗೆ ರಾಮೇಶ್ವರ್ ಸಿರ್ವಡ್ಗಿ ಅವರು ನಡೆಸುವ ಸಂದರ್ಶನದ ಕೇಳುನಂತ. ಮುಂಗಾರಿ ಬೆಳೆಗಳಲ್ಲಿ ಕಂಡುಬರುವಂತಹ ಪೀಡೆ ಕೀಟಗಳ ನಿರ್ವಹಣೆ ಕುರಿತು ತಿಳಿಸಿಕೊಡಲಿಕ್ಕೆ ಡಾಕ್ಟರ್ CP ಮಲ್ಲಾಪೂರ್ ಅವರು ನಮ್ಮೊಂದಿಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವರನ್ನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಡಾಕ್ಟರ್ CP ಮಲ್ಲಾಪೂರ್ ಅವರೇ. ನಮಸ್ಕಾರ. ಮೊದಲಿಗೆ ಮುಂಗಾರಿ ಬೆಳೆಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಕೀಟಗಳು ಯಾವುದು ಮತ್ತು ಅವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಅವಶ್ಯವಾಗಿ ಮಾಡ್ಕೊಳ್ಳಿ. ಈಗ ಈ ಮುಂಗಾರಿನಲ್ಲಿ ಕೆಲವೊಂದು ಕೀಟಗಳ ಬಾಧೆಯನ್ನು ನಾವು ಸಾಮಾನ್ಯವಾಗಿ ಪ್ರತಿ ವರ್ಷ ನೋಡ್ತಾ ಇರ್ತೇವೆ. ಅಂತ ಒಂದು ಮುಂಗಾರಿ ಬೆಳೆಗಳು ಯಾವ ನಮ್ಮ ಭಾಗದಲ್ಲಿ ಏನು ಬರ್ತಾವಲ್ಲ, ಈ ಒಂದು 4-5 ಜಿಲ್ಲೆಗಳಲ್ಲಿ ಏನು ಪ್ರಮುಖವಾದಂತಹ ಕೆಲವೊಂದು ಬೆಳೆಗಳಲ್ಲಿ ಬರ್ತಾವಲ್ಲ, ಅಂತ ಬೆಳೆಗಳ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಮಾಹಿತಿ ಕೊಡ್ತೇನೆ. ಪ್ರಮುಖವಾಗಿ ಮೆಕ್ಕೆಜೋಳ, ಹೆಸರು, ಉತ್ತು, ಶೇಂಗಾ, ಸೋಯಾ ಅವರಿ, ಆಮೇಲೆ ಹತ್ತಿ ಮತ್ತು ಮೆಣಸಿನಕಾಯಿ, ಇಂತ ಒಂದು 100 ಬೆಳೆಗಳ ಬಗ್ಗೆ ತಮಗೆ ಈ ಮೂಲಕ ಮಾಹಿತಿ ಕೊಡ್ಲಿಕ್ಕೆ ಬಯಸ್. ಮೆಕ್ಕೆಜೋಳದ ಬೆಳೆಗೆ ಬರುವ ಪ್ರಮುಖ ಕೀಟಗಳು ಯಾವುವು ಮತ್ತು ಅವುಗಳ ಹತೋಟಿ ಬಗ್ಗೆ ತಿಳಿಸಿರಿ? ಈಗ ಮೆಕ್ಕೆಜೋಳದಲ್ಲಿ ಸಾಮಾನ್ಯವಾಗಿ ಕಾಂಡಕೊರೆ ಹುಳ ಸ್ವಲ್ಪ ಬರ್ತಾ ಇತ್ತು, ಅದನ್ನು ಬಿಟ್ಟರೆ ಸ್ವಲ್ಪ ತೆನೆ ಕೀಡೆ ಬರ್ತಾ ಇತ್ತು. ಅಷ್ಟು ಬಿಟ್ಟರೆ ಏನಂತ ಮೆಕ್ಕೆಜೋಳಕ್ಕೆ ಕೀಟಗಳ ಹಾವಳಿ ಬಹಳ ಇರಲಿಲ್ಲ. ಬಟ್ ಹೋದ ವರ್ಷದಿಂದ, ಅದ್ರ ಹಿಂದಿನ ವರ್ಷದಿಂದ ಪಾಲ್ ಸೈನಿಕ ಹುಳ ಅಂತ ಒಂದು ಹೊಸ ಹುಳ ಬಂದಿದೆ. ಅದು ಕೂಡ ಪರಕೀಯ ಕೀಟ, ಬೇರೆ ದೇಶದಿಂದ ಬಂತು. ಈ ಒಂದು ಸೈನಿಕ ಹುಳ ಏನ್ ಮಾಡ್ತದಂದ್ರೆ ಪ್ರಮುಖವಾಗಿ ಎಲೆಯನ್ನು ತಿಂತದೆ, ಎಲೆಗಳಲ್ಲಿ ರಂಧ್ರ ಮಾಡ್ತದೆ. ಬಟ್ ಇದೇನಂದ್ರೆ ಹಗಲು ಹೊತ್ತಿನಲ್ಲಿ ಈ ಹುಳ ಸುಳಿಯಲ್ಲಿ ಕುಂದಿರ್ತದೆ, ರಾತ್ರಿ ಮಾತ್ರ ಹೊರಗಡೆ ಸುಳಿಯಿಂದ ಹೊರಗಡೆ ಬಂದು ಎಲೆಗಳನ್ನ ತಿಂದು ಹಾಕ್ತದೆ. ಮತ್ತೆ ಇದನ್ನ ನಾವು ಯಾವ ರೀತಿ ಗುರುತಿಸ್ಬೇಕಂದ್ರೆ, ಇದು ಇದೇನು ಎಲೆ ತಿಂದಿರ್ತದಲ್ಲ, ಆ ಟೈಮ್ನಲ್ಲಿ ಸಾಕಷ್ಟು ಹಿಕ್ಕಿಗಳನ್ನ ಎಲೆ ಮೇಲೆ ಬಿಟ್ಟಿರ್ತದ, ಅದನ್ನ ನಾವು ಸಾಕಷ್ಟು ಹಿಕ್ಕಿಗಳಿರೋದನ್ನ ಇದನ್ನ ಲತ್ತಿ ಹುಳ ಅಂತ ಕೂಡ ಕರಿತೀವಿ. ಮತ್ತೆ ಇದ್ರ ಜೊತೆಗೆ ಇದು ನೆನೆ ಆದ ನಂತರ ಈ ರೇಷ್ಮೆ ಎಳೆ ಏನ್ ಬರ್ತದೆ ತಲೆಯಲ್ಲಿ, ಆ ರೇಷ್ಮೆ ಎಳೆ ಅಥವಾ ಅದರ ತುದಿಯನ್ನ ತಿಂದು ಅದರಲ್ಲಿ ಹಾಳುಗಳು ಇರ್ತಾವಲ್ಲ ತೆನೆಯಲ್ಲಿ, ಆ ಹಾಳುಗಳನ್ನು ಕೂಡ ತಿಂದು ನಾಶ ಮಾಡ್ತಕ್ಕಂಥ ಶಕ್ತಿ ಈ ಕೀಟಕ್ಕಿದೆ. ಮತ್ತೆ ಇದ್ರ ಜೊತೆಗೆ ನಾವು ಕಾಂಡಕೊರೆಯ ಹುಳುಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ನೋಡ್ತಾ ಇದಾವೆ. ಈ ಒಂದು ಸೈನಿಕ ಹುಳ ಜಾಸ್ತಿ ಬಂದಿಲ್ಲ, ಅವಾಗಿಂದ ಸ್ವಲ್ಪ ಕಾಂಡಕೊರೆ ಹುಳ ನಮ್ಮಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಈ ಕಾಂಡಕೊರೆ ಹುಳ ಎಲೆಗಳ ಸುಳಿಗಳ ಮೇಲೆ ನೀವು ಅಡ್ಡಲಾಗಿ ಸಾಲಾಗಿ ಕಿಂಡಿ ಆಗಿರ್ತವೆ, ಸಣ್ಣ ಸಣ್ಣ ತೂತುಗಳಾಗಿರ್ತವೆ, ಅದು ಇತ್ತಂದ್ರೆ ಈ ಕಾಂಡಕೊರೆ ಹುಳ ನಮ್ಮ ಹೊಲದಲ್ಲಿ ಇದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಮತ್ತೆ ಈ ಕಾಂಡಕೊರೆ ಹುಳ ಬರೋದ್ರಿಂದ ಏನಾಗುತ್ತೆ, ಇಲ್ಲಿ ಸುಳಿ ಏನಿರುತ್ತಲ್ಲ ಸುಳಿ ಸತ್ತು ಹೋಗುತ್ತದೆ, ಹಿಂಗಾಗಿ ಆ ಒಂದು ಗಿಡ ಸಂಪೂರ್ಣವಾಗಿ ಹಾನಿಯಾಗುತ್ತೆ. ಹತೋಟಿ ಬಗ್ಗೆ ತಿಳಿಸ್ರಿ. ಈ ಒಂದು ಹುಳಗಳ ಬಗ್ಗೆ ಹತೋಟಿ ನಾವು ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಇದನ್ನ ಎಲ್ಲ ಇದರಲ್ಲಿ ಏನ್ ಹೇಳ್ತೇವೆ ಅಂದ್ರೆ, ಸುಮಾರು ಕೀಟಗಳು ಬೇರೆ ಬೇರೆ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಕೀಟಗಳು ಏನಿರ್ತಾವ, ಆ ಕೀಟಗಳು ಭೂಮಿಯಲ್ಲಿ ಈ ಬೇಸಿಗೆಯಲ್ಲಿ ಯಾವುದೇ ಬೆಳೆಗಳ ಇಲ್ಲದೆ ಇರೋದ್ರಿಂದ ಭೂಮಿಯಲ್ಲಿ ಕೋಶಾವಸ್ಥೆಯಲ್ಲಿ ಇರ್ತಾವ. ಸೊ ಈ ಒಂದು ಭೂಮಿಯಲ್ಲಿ ನಾವು ಆಳವಾಗಿ ರಂಟೆ ಹೊಡೆದಿಂದ ಕೋಶಗಳೆಲ್ಲ ಹೊರಗಡೆ ಬಂದು ಅವು ಬಿಸಿಲಿಗೆ ಆಗಲಿ ಅಥವಾ ಬೇರೆ ಬೇರೆ ಪಕ್ಷಿ ಅವಕ್ಕೆಲ್ಲ ಆಹಾರ ಅಂತ ಅವನ್ನು ಉಪಯೋಗ ಮಾಡ್ಕೊಂಡು ಹಿಂಗಾಗಿ ಅದರದ್ದು ಈ ಕೋಶಗಳನ್ನ ಹತೋಟಿ ಮಾಡ್ತಾ ಇರ್ತವೆ. ಅದು ಒಂದು ಬಹಳ ಪ್ರಮುಖವಾದಂತಹ ವಿಷಯ. ಎಲ್ಲ ರೈತರು ಇದ್ರ ರಂಟೆ ಹೊಡೆದು ಅದೆಲ್ಲ ಮಾಡ್ತಿರ್ತಾರ. ಮತ್ತೆ ಇದ್ರ ಜೊತೆಗೆ ಈ ಕಾಂಡ ಕೊರೆಯುವ ಹುಳ ಏನ್ ಬರ್ತದೆ ಮೊದಲಿಗೆ ಏನಿತ್ತು, ನಮ್ ಕಾಂಡ ಕೊರೆಯುವ ಹುಳ ಹತೋಟಿ ಮಾಡ್ಲಿಕ್ಕೆ ಕಾರ್ಕೋಫುರಾನ್ ಅಂತ ಒಂದು ಹರಳು ರೂಪದ ಒಂದು ಔಷಧಿ ಬರ್ತಾ ಇತ್ತು. ಅದನ್ನ 3 kg ಒಂದು ಎಕರೆಗೆ ಅದನ್ನ ಎಲೆ ಸುರುಳಿಯಲ್ಲಿ ಹಾಕ್ಬೇಕು ಅಂತ ಹೇಳ್ತಾ ಇದ್ವಿ. ಆದ್ರೆ ಸ್ವಲ್ಪ ಈಗಿನ ಕಾಲದಲ್ಲಿ ಏನಾಗಿದೆ, ಸ್ವಲ್ಪ ನಮಗೆ ಹಳೆದ ಕೊರತೆ ಇರೋದ್ರಿಂದ ಅದನ್ನ ಮಾಡೋದು ಕಷ್ಟ ಆಗಿತ್ತು. ಅದಕ್ಕೆ ಈಗ ಒಂದು ಔಷಧಿ ಸಿಂಪಡಣೆಯನ್ನು ಕೂಡ ಶಿಫಾರಸು ಮಾಡಿದ್ವಿ. ಅದು 0.2 mg ಕ್ಲೋರಿಯಾಂಟ್ರಿನ್ ಪೋಲ್ ಅಂತಂದು ಈ ಒಂದು ಔಷಧಿಯನ್ನು ಕೂಡ ಸಿಂಪಡಣೆ ಮಾಡಿ ಕಾಂಡ ಕೊರೆಯುವ ಹುಳವನ್ನ ಹತೋಟಿ ಮಾಡಬಹುದು. ಈ ಕಾಂಡ ಕೊರೆಯುವ ಹುಳ ಆಗಲಿ ಅಥವಾ ಪಾಲ್ ಸೈನಿಕ ಹುಳ ಆಗಲಿ, ಇದು ಬೆಳೆ 15-30 ದಿವಸವರೆಗೆ ಮಾತ್ರ ಇರ್ತವೆ. ಮುಂದೆ ಅದು ಈ ಒಂದು ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ. ಇನ್ನು ಈ ಪಾಲ್ ಸೈನಿಕ ಹುಳವನ್ನು ಹತೋಟಿ ಮಾಡಬೇಕು ಅಂದ್ರೆ, ಇದು ಪಾಲ್ ಸೈನಿಕ ಹುಳ ಸಾಮಾನ್ಯವಾಗಿ ಗುಂಪಿನಲ್ಲಿ ಮೊಟ್ಟೆ ಇರ್ತದೆ. ಗುಂಪಿನಲ್ಲಿ ಮೊಟ್ಟೆ ಮೆಕ್ಕೆಜೋಳದಲ್ಲಿ ನೀವು ಹೊಲದಲ್ಲಿ ಅಡ್ಡಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಈ ಬಿಳಿ ಬಿಳಿಯ ಇರತಕ್ಕಂತ ಗುಂಪು ಗುಂಪಾಗಿ ಮೊಟ್ಟೆಗಳು ಎಲೆ ಮೇಲೆ ಕಾಣಿಸ್ತವೆ. ಅಂತ ಮೊಟ್ಟೆಗಳು ಏನಾದ್ರೂ ಇದ್ವು ಅಂದ್ರೆ ಅಥವಾ ಮರಿ ಹುಳ ಇದ್ವು ಅಂದ್ರೆ ಅವ್ನು ತೆಗೆದು ಕಟ್ಟರೆ ಸುಮಾರು, ಯಾಕಂದ್ರೆ ಒಂದು ಮೊಟ್ಟೆ ಗುಂಪಿನಲ್ಲಿ ಸುಮಾರು 200 ಇರ್ತಾವ ಒಂದು ಗುಂಪಿನಲ್ಲಿ. ಅಂತ ಒಂದು ತೆಗೆದ್ರು ಅಂದ್ರೆ ಸುಮಾರು 150-200 ಹುಳನ ಅಲ್ಲೇ ನೀವು ಹತೋಟಿ ಮಾಡಬಹುದು, ತೆಗೆದು ಅವ್ನ ನಾಶ ಮಾಡಬೇಕು. ಅಥವಾ ಈ ಪತಂಗಗಳನ್ನ ಆಕರ್ಷಿಸಲಿಕ್ಕೆ ಮೋಹಕ ಬಲೆಗಳು ಕೂಡ ಈ ಒಂದು ಹುಳಕ್ಕದವೆ. ಇದನ್ನ ಪಾಲ್ ಸೈನಿಕ ಹುಳಿನ ಮೋಹಕ ಬಲೆಗಳು ಅಂತ ಹೇಳ್ತೀವಿ. ಇವನ್ ಸುಮಾರು ಎಕರೆಗೆ ಒಂದು 10 ಮೋಹಕ ಬಲೆಯನ್ನು ನೀವು ಇಟ್ಟಿದ್ದೆ, ಅದರಲ್ಲಿ ಅದರಲ್ಲಿ ಎಲ್ಲಾ ಗಂಡು ಪತಂಗ ಬಂದು ಬಿದ್ದು ಅದನ್ನ ನಾವು ನಾಶ ಮಾಡೋದ್ರಿಂದ ಇದರ ಹತೋಟಿಯನ್ನು ಮಾಡಬಹುದು. ಮತ್ತೆ ಇದ್ರ ಜೊತೆಗೆ ಮೆಟ್ರೈಸಿಯಂ ರಿಲೇ ಅಂತ ಒಂದು ಶಿಲೀಂಧ್ರ, ಈ ಶಿಲೀಂಧ್ರವನ್ನು ಪ್ರತಿ ಲೀಟರ್ ನೀರಿಗೆ 2 g ಬೆರೆಸಿ ಇದನ್ನ ಸುಮಾರು ಬೆಳೆ 15-20 ದಿವಸ ಇದ್ದಾಗ ಬೆಳೆಯ ಸುಳಿಯಲ್ಲಿ ಬೀಳುವಂತೆ ಇದನ್ನ ಸಾಯಂಕಾಲ ಸಿಂಪಡಣೆ ಮಾಡಬೇಕು. ಯಾಕಂದ್ರೆ ನಾನು ಹೇಳಿದಂಗೆ ಸುಳಿಯಲ್ಲಿ ಇರ್ತಾವ ಕೀಟ, ಅದರಿಂದ ಸುಳಿಯಿಂದ ಹೊರಗೆ ಬಂದ ತಕ್ಷಣ ಈ ಒಂದು ಔಷಧಿಗೆ ಅದು ಸಂಪರ್ಕ ಬರೋದ್ರಿಂದ ಅವು ಸಾಯ್ತವೆ ಅಂತ. ಮತ್ತೆ ಇದ್ರ ಜೊತೆಗೆ ಕೆಲವೊಂದು ಔಷಧಿ ನಾವು ಶಿಫಾರಸು ಮಾಡಿದ್ವಿ, ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತ 0.2 g ಅಥವಾ 0.2 mg ಕ್ಲೋರೈಂಟ್ರಿಪ್ರೋಲ್ ಅಂತ, ಅಥವಾ 0.2 mg ಸ್ಪೈನೋಸೈಡ್ ಅಂತ, ಅಥವಾ 0.5 mg ಸ್ಪೈನೋಟ್ರಾಮ್ ಅಂತ, ನೀವು ಯಾವ್ದಾದ್ರ ಒಂದು ಔಷಧಿಯನ್ನ ಉಪಯೋಗ ಮಾಡಿ ಈ ಒಂದು ಕೀಟ ಹತೋಟಿಯನ್ನು ಮಾಡಬಹುದು. ಸಾಮಾನ್ಯವಾಗಿ ಇದು ಮೊದಲಿಗೆ ಒಂದು 15-20 ದಿವಸ ಇದ್ದಾಗ ನೀವು ಒಂದು ಸಿಂಪಡಣೆ ಮಾಡಬೇಕಾಗುತ್ತೆ. ಮತ್ತೆ ಎರಡನೇ ಸಿಂಪಡಣೆ ಒಂದು 30-35 ದಿವಸದಿಂದ ಇನ್ ಕೇಸ್ ಅದು ಹತೋಟಿ ಆಗಲಿಲ್ಲಪ್ಪ ಅಂದ್ರೆ ಎರಡನೇ ಸಲ ಸಿಂಪಡಣೆ ಮಾಡುವಾಗ ಬೇರೆ ಒಂದು ಔಷಧಿಯನ್ನು ಉಪಯೋಗ ಮಾಡಿ ಸಿಂಪಡಣೆ ಮಾಡಿ ಈ ಕೀಟಗಳನ್ನ ಹತೋಟಿ ಮಾಡಬಹುದು. ಇನ್ನು ಈ ದ್ವಿದಳ ಧಾನ್ಯಗಳಾದ ಹೆಸರು ಮತ್ತು ಉದ್ದು ಬೆಳೆಗೆ ಬರುವ ಪ್ರಮುಖವಾದ ಕೀಟಗಳು ಮತ್ತು ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ತಿಳಿಸ್ತೀರಿ? ಈಗ ಹೆಸರಿಗೆ ಮತ್ತೆ ಈ ಉದ್ದಿಗೆ ಸಾಮಾನ್ಯವಾಗಿ ಈ ರಸ ಹೀರುವ ಕೀಟ ಹೇನು ಅಥವಾ ಥ್ರಿಪ್ಸ್ ಅಂತ ಏನು ಹೇಳ್ತೀವಿ ಅವುಗಳ ಸ್ವಲ್ಪ ಮಟ್ಟಿಗೆ ಬರ್ತದೆ. ಮತ್ತೆ ಇದ್ರ ಜೊತೆಗೆ ಎಲೆ ತಿನ್ನು ಹುಳು ಮತ್ತು ಕಾಯಿ ಕೊರೆಯುವ ಮೂತಿ ಹುಳು, ಕೊಮ್ಮಿನ ಹುಳು ಅಂತ ಹೇಳ್ತೇವೆ. ಕೆಲವೊಂದ್ಸಲ ಕೊಮ್ಮಿನ ಹುಳು ಬಂದು ಬಹಳ ನಾಶ ಆಗಿರ್ತದೆ. ಕೊಮ್ಮಿನ ಹುಳು ದೊಡ್ಡ ಹುಳ ಹೆಸರು ಹುಳ ಹಿಂದೆ ಕೊಂಬಿರ್ತದೆ. ಅಂತ ಹುಳುವಿನ ಕೂಡ ಕೆಲವೊಂದು ಅದು ಪ್ರತಿ ವರ್ಷ ಬರಲ್ಲ, ಬಟ್ ಕೆಲವೊಂದು ವರ್ಷ ಬಂದಾಗ ಬಹಳ ಹಾನಿ ಮಾಡ್ತದೆ. ಈ ರಸ ಹೀರುವ ಕೀಟಗಳು ಏನ್ ಮಾಡ್ತಾವೆ, ಚಿಗುರೆಲೆ ಮತ್ತು ಕಾಯಿಗಳಿಂದ ರಸ ಹೀರೋದ್ರಿಂದ ಕಾಯಿಗಳು ಜೋಳ ಹಾಕವ. ಮತ್ತೆ ಎಲೆ ತಿನ್ನುವ ಕೊಂಬಿನ ಹುಳ ಇರ್ಬೋದು ಅಥವಾ ಎಲೆ ತಿನ್ನುವ ಇತರೆ ಹುಳುಗಳು ಏನು ಎಲೆ ತಿಂದು ಅದ್ರ ಬೆಳೆ ಇಳುವರಿ ಕಡಿಮೆ ಮಾಡ್ತವೆ. ಈ ಒಂದು ಕೀಟಗಳ ಹತೋಟಿ ಮಾಡ್ಬೇಕು ಅಂತಂದ್ರೆ ರಸ ಇರುವ ಕೀಟಗಳ ಹತೋಟಿಗೆ ಈ ತಂತ್ರವ್ಯಾಪಕ ಕೀಟನಾಶಕ ಅಂತ ಏನ್ ಹೇಳ್ತವೆ, 1.7 mg ಡೈಮಿಥುವೇಟ್ ಅಥವಾ 1 mg ಮೊನೊಕ್ರೋಟೋಫಾಸ್ ಔಷಧಿ ಯಾವ್ದಾದ್ರು ಒಂದು ಸ್ಪ್ರೇ ಮಾಡಬಹುದು. ಇದು ಎಲ್ಲ ನಾವು ಔಷಧಿ ಏನ್ ಹೇಳ್ತಾನೆ ಎಲ್ಲ ಪ್ರತಿ ಲೀಟರ್ ನೀರಿಗೆ ಹೇಳ್ತಾ ಇರೋದು. ಆಮೇಲೆ ಕೊಂಬಿನ ಹುಳುಗಳು ಏನ್ ಬರ್ತವೆ, ಕೊಂಬಿನ ಕೀಡೆ ಅಂತ ಏನ್ ಹೇಳ್ತೀವಿ, ಇದರ ಹತೋಟಿಗೆ 2 mg ಕ್ಲೋರ್ಪೈರಿಫಾಸ್ ಔಷಧಿಯನ್ನ ಅಥವಾ ಹೆಸರು ದೊಡ್ಡ ಪ್ರಮಾಣದಲ್ಲಿ ಗದಗ ಡಿಸ್ಟ್ರಿಕ್ಟ್ನಲ್ಲಿ ಎಲ್ಲ ಹಾಕ್ತಾರೆ. ಅಲ್ಲಿ ಕೆಲವೊಂದ್ಸಲ ನೀರಿನ ಅಭಾವ ಇರ್ತದೆ ಹೊಲದಲ್ಲಿ, ಯಾಕಂದ್ರೆ 15-20 ಗಂಟೆ ರೈತರು ಹಾಕಿರ್ತಾರೆ. ಅಂತಲ್ಲೇ ಈ ಧೂಳೀಕರಣ ಕೂಡ ಮಾಡಬಹುದು. ಫೆನ್ವರ್ಲೈಟ್ ಅಂತ ಒಂದು 0.4% ಧೂಳು ಸಿಗ್ತದೆ ಅಂದ್ರೆ ಆ ಟೆಸ್ಟ್ ಅನ್ನು ಕೂಡ ಧೂಳೀಕರಣ ಮಾಡಬಹುದು. ಇನ್ನು ಮೂತಿ ಹುಳುವಿನ ಹತೋಟಿಗೆ ಲ್ಯಾಮ್ರಾಸೆಲ್ಲೆಟ್ರಿನ್ ಅಂತ ಔಷಧ ಬರುತ್ತೆ, 0.5 mg ಔಷಧಿನ ಸಿಂಪಡಣೆ ಮಾಡ್ತಾರೆ. ಎಣ್ಣೆಕಾಳು ಬೆಳೆಯಾದ ಶೇಂಗಾ ಮೇಲೆ ಬರುವ ಪ್ರಮುಖ ಕೀಟಗಳು ಯಾವುವು ಮತ್ತು ನಿರ್ವಹಣೆ ಹೆಂಗ್ ಮಾಡ್ಬೇಕಂತೀರಿ? ಇನ್ನು ಶೇಂಗಾ ಬೆಳೆಗೆ ಸಾಮಾನ್ಯವಾಗಿ ಥ್ರಿಪ್ಸ್ ಅನ್ನೋದು ಒಂದು ನುಸಿ ಬರ್ತದೆ, ಇದ್ರ ಜೊತೆಗೆ ಸುರುಳಿ ಪೂಚಿ ಬರ್ತದೆ. ಈ ಸುರುಳಿ ಪೂಚಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಜಾಸ್ತಿ ಬರ್ತದೆ, ಮುಂಗಾರಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಆಮೇಲೆ ಇದ್ರ ಜೊತೆಗೆ ಸ್ಪೋಡಾಪ್ಟರ ಕೀಡೆ ಕೂಡ ಬರ್ತದೆ. ಈ ಥ್ರಿಪ್ಸ್ ನುಸಿ ಬಂದಾಗ ಏನಾಗುತ್ತೆ, ಎಲೆ ಕೆಳಭಾಗದಲ್ಲಿ ಇದು ರಸ ಇರೋದ್ರಿಂದ ಎಲೆ ಕೆಳಭಾಗ ಕಂದು ಬಣ್ಣಕ್ಕೆ ತಿರುಗಿ ಸ್ವಲ್ಪ ಮಟ್ಟಿಗೆ ಅದು ಎಲೆ ಮುದುಡ್ಕೊಳ್ಳುತ್ತದೆ. ಬಟ್ ಅದ್ರ ಜೊತೆಗೆ ಇದು ಬಹಳ ಮುಖ್ಯ ಏನಂದ್ರೆ, ಈ ಕುಡಿ ಸಾಯುವ ರೋಗ ಅಂತ ಏನು ಬರ್ತಾ ಆ ರೋಗನ ಹಬ್ಬಿಸ್ತದೆ ಮತ್ತೊಂದು ಗಿಡಕ್ಕೆ. ಅದರಿಂದ ಥ್ರಿಪ್ಸ್ ನುಸಿ ನಾವು ಹತೋಟಿ ಮಾಡೋದು ಬಹಳ ಮುಖ್ಯವಾಗುತ್ತೆ. ಇನ್ನು ಸ್ಪೋಡಾಪ್ಟರ ಕೀಡೆಗಳು ಬಂದಾಗ ಇವು ದೊಡ್ಡ ಪ್ರಮಾಣದಲ್ಲಿ ಬಂದ್ರೆ ನಿಮ್ ಹೊಲದಲ್ಲಿ ಎಲೆನೇ ಇರೋದಲ್ಲ, ಅದು ಕೇವಲ ಗೇಟ್ ಮಾತ್ರ ಕಾಣಿಸ್ತವೆ. ಅಷ್ಟು ಪ್ರಮಾಣದಲ್ಲಿ ಈಗ ನೀವು ನೋಡ್ತಿರ್ತೀರಿ ಸಾಮಾನ್ಯವಾಗಿ ಶೇಂಗಾ ಹೊಲದಲ್ಲಿ ಅಲ್ಲೆಲ್ಲೆಲ್ಲೆಲ್ಲೆ ಎಲೆ ತಿಂದದ್ದು ನೀವು ಕಾಣಿಸ್ತೀರಿ, ಅದು ಸ್ಪೋಡಾಪ್ಟರ್ ಕೀಡೆ. ಇನ್ನು ಈ ಒಂದು ಕೀಟಗಳನ್ನ ಹತೋಟಿ ಮಾಡ್ಬೇಕಂದ್ರೆ ಈ ಥ್ರಿಪ್ಸ್ ನುಸಿಯನ್ನು ಹತೋಟಿ ಮಾಡೋದು ಬಹಳ ಮುಖ್ಯ ಅಂತ ಹೇಳಿದೆ. ಯಾಕಂದ್ರೆ ವೈರಸ್ ಅನ್ನು ಒಂದ್ ಗಿಡದಿಂದ ಮತ್ತೊಂದು ಗಿಡಕ್ಕೆ ಹಬ್ಬಿಸೋದು ಈ ರೋಗನ. ಆದ್ರಿಂದ ಇದ್ರ ಹತೋಟಿಗೆ ಈ ಡೈಮಿಥುವೇಟ್ ಔಷಧ ಅಂತ ಏನ್ ಹೇಳಿದ್ರೆ ಡೈಮಿಥುವೇಟ್ 1.7 mg ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಬೇಕು. ಮತ್ತಿನ್ನು ಸ್ಪೋಡಾಪ್ಟರ್ ಕೀಡಿಗೆ ಲಿಂಗಾಕರ್ಷಕ ಬೆಳೆಗಳದವು. ಈ ಸ್ಪೋಡಾಪ್ಟರ್ ಕೀಡಿಗೆ ಪ್ರತಿ ಎಕರೆಗೆ 5 ಲಿಂಗಾಕರ್ಷಕ ಬೆಳೆಯನ್ನು ಉಪಯೋಗ ಮಾಡಿಸಿ ಈ ಒಂದು ಕೀಡಗಳ ಹತೋಟಿ ಮಾಡಬಹುದು. ಈ ಸ್ಪೋಡಾಪ್ಟರ್ ಕೀಡಿ ಇದು ಕೂಡ ಮೊಟ್ಟೆಯನ್ನ ಗುಂಪಾಗಿರ್ತದೆ. ಒಂದು ಗುಂಪಿನಲ್ಲಿ ಸುಮಾರು 100-150 ಮೊಟ್ಟೆಗಳಿರ್ತವೆ. ಅಂತ ಒಂದು ಗುಂಪು ಏನಾದ್ರೂ ನಿಮಗೆ ಎಲೆ ಎಲ್ಭಾಗದಲ್ಲಿ ಅದು ಮೊಟ್ಟೆ ಇಡ್ತದೆ, ಅಂತ ಒಂದು ಗುಂಪು ಏನಾದ್ರೂ ಸಾಧ್ಯತೆ ಆದ್ರೆ ಹುಡುಕಿ ಅವನ್ನ ನಾಶ ಮಾಡಬಹುದು. ಕೊಡಾಪ್ಟರ್ ಕೀಡೆಗೆ ಮೆಟ್ರಿಸಿಯಂ ರಿಲೇ ಅಂತ ಏನಂದ್ರೆ ನುಮರೇಲೆ ಬಹಳ ಎಫೆಕ್ಟಿವ್ ಆಗಿದೆ. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಅಥವಾ 0.2 mg ಎಮ್ಎಮ್ಯಾಕ್ಟಿನ್ ಬೆಂಜೋಯೇಟ್, ಈ ರೀತಿಯ ಔಷಧಗಳನ್ನು ಉಪಯೋಗ ಮಾಡಿ ಕೂಡ ಕೊಡಾಪ್ಟರ್ ಕೀಡೆಯನ್ನು ನಾವು ಹತೋಟಿ ಮಾಡಬಹುದಾಗಿದೆ. ಸೋಯಾ ಅವರೆ ಮೇಲೆ ಬರುವ ಪ್ರಮುಖ ಕೀಟಗಳು ಮತ್ತು ಹತೋಟಿ ಬಗ್ಗೆ ತಿಳಿಸ್ತಾರೆ. ಸೋಯಾ ಅವರೆಯಲ್ಲಿ ನೋಡಿದ್ರೆ ಪ್ರಮುಖವಾಗಿ ಕಾಂಡ ಕೊರೆಯುವ ನೊಣ, ಎಲೆ ತಿನ್ನುವ ಕೀಡೆ ಮತ್ತು ಕಾಯಿ ಕೊರಕ. ಅಂದ್ರೆ ಈ ಕಾಂಡ ಕೊರೆಯುವ ನೊಣ ಏನಿದೆ ಸುಮಾರು 10-15 ದಿವಸ ಇದ್ದಾಗ ಬರ್ತದೆ, ಸಸಿ ಹಂತದಲ್ಲಿ ಬರ್ತದೆ. ಇದೇನು ಮಾಡ್ತದೆ, ಎಲೆ ಮೂಲಕ ದೇಟಿನ ಮೂಲಕ ಕಾಂಡವನ್ನು ಪ್ರವೇಶಿಸಿ ಕಾಂಡದ ಒಳಗೆ ಹೋಗೋದ್ರಿಂದ ಗಿಡಗಳು ಕಂಪ್ಲೀಟ್ ಪೂರ್ಣ ಒಣಗಿ ಹೋಗ್ತವೆ. ಇದು ಕಾಂಡ ಕೊರಕ ನೊಣದ ಬಾಧೆ. ಇನ್ನು ಎಲೆ ತಿನ್ನುವ ಗಿಡಗಳಿರ್ತಾವಲ್ಲ, ಇವು ಎಲೆಯನ್ನ ಬಿಸಿರು ಭಾಗವನ್ನು ತಿಂದು ಸುಮಾರು ಕತ್ತರಿಸಿ ಎಲೆಯನ್ನು ತಿಂತಿರ್ತವ. ಕಾಯಿ ಕೀಡೆಗಳು ಮಾತ್ರ ಕಾಯಿ ಕೊರೆದು ಕಾಳನ್ನು ತಿಂತಿರ್ತವ. ಈ ಕೀಡೆಗಳನ್ನ ಹತೋಟಿ ಮಾಡಬೇಕಾದ್ರೆ ಕಾಂಡ ಕೊರೆಯುವ ಹುಳುವಿನ ಹತೋಟಿ ಮಾಡ್ಬೇಕಾದ್ರೆ 0.2 mg ಇಮಿಡಾಕ್ಲೋರೋಪಿಟ್ ಅನ್ನೋ ಒಂದು ಔಷಧಿ ಅಥವಾ 0.3 g ಥಯೋಮೆಥಾಕ್ಸಾಮ್ ಕೀಟನಾಶಕನ ಪ್ರತಿ ಲೀಟರ್ ನೀರು ಬೆರೆಸಿ ಸಿಂಪಡಣೆ ಮಾಡಬೇಕಾಗುತ್ತೆ. ಎಲೆ ತಿನ್ನುವ ಕೀಡೆ ಬೆಳೆ ಒಂದು 30-40 ದಿವಸ ಇದ್ದಾಗ ಸ್ವಲ್ಪ ಹೆಚ್ಚಿನ ಕಾಟ ಇರ್ತದೆ. ಈ ಒಂದು ಎಲೆ ತಿನ್ನುವ ಕೀಡೆ ಹತೋಟಿಗೆ 0.2 mg ಕ್ಲೋರೈನ್ ಟ್ರಿಪೋಲ್, 2 g ಮೆಟ್ರೈಸಿಮ್ ರಿಲೈ ಶಿಲೀಂಧ್ರ ನಾಶಕವನ್ನು ಕೂಡ ನಾವು ಉಪಯೋಗ ಮಾಡಿ ಈ ಒಂದು ಕೀಟದ ಹಾವಳಿಯನ್ನು ಕಡಿಮೆ ಮಾಡಬಹುದು. ಇನ್ನು ಕಾಯಿ ಕೊರಕದ ಹುಳ, ಇವು ಸಾಮಾನ್ಯವಾಗಿ ಸ್ವಲ್ಪ ತಡವಾಗಿ ಬರ್ತವೆ. ಅಂದ್ರೆ ಕಾಯಿ ಬಂದ ಮೇಲೆ ಕಾಯಿ ಮಾಗುವಾಗಿ ಬರ್ತವೆ, 55-60 ದಿವಸಕ್ಕೆ ಬೆಳೆಯದಾಗ. ಇದನ್ನು ಹತೋಟಿ ಮಾಡಬೇಕಾದ್ರೆ 0.2 mg ಕ್ಲೋರೈನ್ ಟ್ರಿಪೋಲ್ ಅಥವಾ 0.5 mg ಫ್ಲೂ ಬೆಂಡಾಮೈಡ್ ಅಂತಕ್ಕಂತ ಔಷಧಿ ಸಿಗ್ತವೆ, ಅಥವಾ 0.2 mg ಸ್ಪನೆಸಾಟ್. ಈ ರೀತಿ ಔಷಧಿಗಳನ್ನು ನಾವು ಶಿಫಾರಸು ಮಾಡಿದ್ವಿ. ಈ ಒಂದು ಔಷಧಿಗಳನ್ನ ಯಾವ್ದಾದ್ರು ಒಂದು ಔಷಧಿನ ಉಪಯೋಗ ಮಾಡಿ ಈ ಒಂದು ಕಾಯಿ ಕೊರುವ ಹುಳುಗಳನ್ನು ಹತೋಟಿ ಮಾಡಬಹುದಾಗಿದೆ. ಯಾವುದೇ ಬೆಳೆ ಇರಲಿ, ಸಾಮಾನ್ಯವಾಗಿ ನಾವು ಬಿತ್ತನೆಯನ್ನು ಲೇಟ್ ಮಾಡಿದಷ್ಟು ಕೀಟಗಳ ಹಾವಳಿ ಆಗುತ್ತೆ ಎಲ್ಲಾ ಬೆಳೆಗಳಲ್ಲಿ. ಅದರಿಂದ ಸಾಧ್ಯದಷ್ಟು ಬಿತ್ತನೆಯನ್ನ ನಮ್ಮ ಭಾಗದಲ್ಲಿ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡೋದು ಬಹಳ ಪ್ರಮುಖವಾದಂತ ಅಂಶ. ಹತ್ತಿ ಬೆಳೆಯಲ್ಲಿ ಬರ್ತಕ್ಕಂತ ಕೀಟಗಳು ಮತ್ತು ಅವುಗಳ ಹತೋಟಿ ಬಗ್ಗೆ ತಿಳಿಸ್ತೀರಿ? ಮನವಾಗಿ ಹತ್ತಿ ಬೆಳೆ ಚಿಕ್ಕದಾಗಿದ್ದಾಗ ಕೆಲವೊಂದು ರಸ ಇರುವ ಕೀಟಗಳು ಬರ್ತವೆ, ಜೀಗಿ ಹುಳು ಇರಬಹುದು, ಥ್ರಿಪ್ಸ್ ಇರಬಹುದು ಅಥವಾ ನುಸಿ ಇರಬಹುದು. ಈ ರೀತಿ ಹುಳುಗಳು ಹತ್ತಿ ಸುಮಾರು 15-20 ದಿವಸ ಅಥವಾ 30 ದಿವಸದಾಗ ಇವುಗಳ ಒಂದು ಹಾವಳಿ ಇರ್ತದೆ. ಜೀಗಿ ಹುಳು ಏನ್ ಮಾಡ್ತದೆ, ಸಾಮಾನ್ಯವಾಗಿ ಇದು ಎಲೆಯಿಂದ ರಸ ಹೀರೋದ್ರಿಂದ ಎಲೆ ಅಂಚುಗಳು ಹಳದಿ ಬಣ್ಣಕ್ಕೆ ತಿರುತ್ತವೆ. ಮೊದಲಿಗೆ ಹಳದಿ ಬಣ್ಣಕ್ಕೆ ತಿರುಗಿ ಆಮೇಲೆ ಸ್ವಲ್ಪ ಬಾಧೆ ಹೆಚ್ಚಾದಾಗ ಎಲೆಗಳು ಪೂರ್ತಿ ಒಣಗಿ ಹೋಗ್ತವೆ. ಆದ್ರೆ ಥ್ರಿಪ್ಸ್ ನುಸಿ ಏನ್ ಮಾಡ್ತದೆ, ಎಲೆ ಕೆಳಗ ಭಾಗದಿಂದ ರಸ ಇರುತ್ತದೆ, ಇದರಿಂದ ಎಲೆಗಳು ಬಿಳಿ ಬಣ್ಣಕ್ಕೆ ತಿರುತ್ತವೆ. ಇದ್ರ ಬಾಧೆ ಹೆಚ್ಚಿಗೆ ಆದಾಗ ಎಲೆಗಳು ಕೂಡ ಒಣಗಿ ಅಲ್ಲದ ಸಸಿ ಹೇನುಗಳು ಕೂಡ ಈ ಒಂದು ಹತ್ತಿಯ ಮೇಲೆ ಬರ್ತವೆ. ಸಸಿ ಹೇನುಗಳು ಸಾಮಾನ್ಯವಾಗಿ ಹತ್ತಿ ಬೆಳೆ ಲೇಟ್ ಆಗಿ ಬರ್ತದೆ, ಅಂದ್ರೆ ಸುಮಾರು 70-80 ದಿವಸದ ನಂತರ ಈ ಒಂದು ಸಸ್ಯ ಹೇನುಗಳು ಬರ್ತವೆ. ಈ ಸಸ್ಯ ಹೇನುಗಳು ಜಾಸ್ತಿ ಆದ್ರೆ ಸಾಮಾನ್ಯವಾಗಿ ಎಲೆಗಳಿಂದ ರಸ ಇರ್ತಿರ್ತವ. ಮತ್ತೆ ಇದ್ರದ್ದು ಪ್ರಮುಖವಾದಂತಹ ಅಂಶ ಅಂದ್ರೆ ಈ ಸಿಹಿ ಪದಾರ್ಥವನ್ನ ಇವು ಸೋರಿಸ್ತಿರ್ತವ. ಆ ಸಿಹಿ ಪದಾರ್ಥ ಮೇಲೆ ಕಪ್ಪು ಪುಷ್ಟು ಬೆಳೆದು ಎಲೆ ಎಲ್ಲ ಕಪ್ಪಾಗಿಬಿಡ್ತವ. ಇದರಿಂದ ಈ ಒಂದು ಫೋಟೋಸಿಂಥೆಸಿಸ್ ಅಂತ ಹೇಳ್ತೇವೆ, ಆ ಒಂದು ಇದಕ್ಕೆ ತೊಂದರೆ ಆಗುತ್ತದೆ. ಹೀಗಾಗಿ ಅದರಲ್ಲಿ ಇಳುವರಿಯಲ್ಲಿ, ಹತ್ತಿ ಇಳುವರಿಯಲ್ಲಿ ಕಡಿಮೆ. ಮತ್ತೆ ಇದರ ಜೊತೆಗೆ ಸಾಮಾನ್ಯವಾಗಿ ಮಳೆಯಲ್ಲಿ ಜಾಸ್ತಿ ಇರುತ್ತಲ್ಲ, ಆ ಭಾಗದಲ್ಲಿ ಕಾಂಡ ಕೊರೆಯುವ ಮೂತಿ ಹುಳು ಅಂತ ಒಂದು ಬಹಳ ಪ್ರಮಾಣದಲ್ಲಿ ಬರ್ತಾ ಇದೆ. ಈ ಕಾಂಡ ಕೊರೆಯುವ ಮೂತಿ ಹುಳು ಗಿಡದ ಒಂದು ಕಾಂಡ ಇರುತ್ತಲ್ಲ, ಕಾಂಡದ ಒಳಗೆ ಹೊರದ ಕಾಂಡದ ಒಳಗೆ ಹೋಗಿರ್ತದೆ. ಕಾಂಡ ಟೊಳ್ಳಾಗಿರುತ್ತೆ, ಆ ಟೊಳ್ಳಾಗಿದ್ದ ಕಾಂಡನ ಸ್ವಲ್ಪ ಮುಟ್ಟಿದ್ರೆ ಸಾಕು ಅಥವಾ ಗಾಳಿ ಬಂದ್ರೆ ಸಾಕು ಮುರಿದುಕೊಳ್ಳಿ, ಸಂಪೂರ್ಣ ಗಿಡನ ಮುರಿದುಕೊಳ್ತಕ್ಕಂತ ಚಾನ್ಸ್ ಈ ಕಾಂಡ ಕೊರೆಯುವ ಮೂತಿ ಹುಳಲ್ಲಿ ಇರ್ತದೆ. ಈಗ ಗುಲಾಬಿ ವರ್ಣದ ಕಾಯಿ ಕೊರಕ ಹತ್ತಿಯ ಹೂವು ಇರಬಹುದು, ಮೊಗ್ಗು ಇರಬಹುದು, ಬೆಳೆಯುವ ಹಂತದ ಕಾಯಿಗಳಿರ್ಬೋದು, ಅವುಗಳ ಮೇಲೆ ಬಾಧೆಯನ್ನು ಮಾಡ್ತದೆ. ಮತ್ತೆ ಈ ಬಾಧಿತ ಹೂಗಳು ಬುಗುರಿಯ ಬಣ್ಣಕ್ಕೆ ತಿರುತ್ತವೆ. ಮತ್ತೆ ಈ ಕೀಟಗಳ ಎಳೆ ಕಾಯಿಗಳಲ್ಲಿ ಯಾವ ಕೀಟ ಒಳಗೆ ಹೋಗುತ್ತಲ್ಲ ಅದು ಬೀಜಗಳನ್ನು ತಿಂತತಿ. ಮತ್ತೆ ಜೊತೆಗೆ ಇಂತ ಒಂದು ಕಾಯಿ ಬಿಡಿಸ್ಲಿಕ್ಕೆ ಇರ್ಕ್ಲಾಕ್. ಮತ್ತೆ ಈ ಕೀಟಗಳನ್ನ ನಾವು ಹತೋಟಿ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ಈ ಜೀವಿಗಳು ಇರ್ಬೋದು, ಥ್ರಿಪ್ಸ್ ನುಸಿ ಅಂದ್ರೆ ಈ ರಸ ಇರುವ ಕೀಟ ಅಂತ ಹೇಳ್ತಾವಲ್ಲ, ಇವನ್ನ ಹತೋಟಿ ಮಾಡ್ಬೇಕಾದ್ರೆ ಈ ಬೀಜೋಪಚಾರ ಮಾಡ್ಬೇಕಾಗುತ್ತೆ. 10 g ಇಮಿಡಾಕ್ಲೋರೋಪಿಟ್ ಅಥವಾ 5 g ಥಯೋಮೆಥಾಕ್ಸಾಮ್ ಔಷಧಿಗಳನ್ನ ಯಾವ್ದಾದ್ರು ಒಂದು ಔಷಧಿಯನ್ನ ಬೀಜೋಪಚಾರ ಮಾಡೋದ್ರಿಂದ ಇವುಗಳನ್ನ ಹತೋಟಿ ಮಾಡಬಹುದು. ಮತ್ತೆ ಇನ್ನು ನಾವು ಬೀಜೋಪಚಾರ ಮಾಡಕ್ ಆಗಿರ್ಲಿಲ್ಲ ಅಂದ್ರೆ ಮುಂದೆ ಇದೇ ಔಷಧಿಗಳನ್ನ ಇದ್ರ ಜೊತೆಗೆ ಮತ್ತೆ ಕೆಲವೊಂದು ಹೊಸ ಔಷಧಿಗಳು ಕೂಡ ಬಂದಿದ್ದಾವೆ. ಕ್ಲೋನಿಕಮೈಡ್ ಅಂತ ಹೇಳ್ತವೆ, ಆ ಕ್ಲೋನಿಕಮೈಡ್ 0.3 g ಅಥವಾ ಟೈನೈಟ್ರೋಫಿನಾರ್ನ್ ಅಂತ ಹೇಳ್ತೇವೆ, ಇದು 0.3 g ಅಥವಾ 1 g ಅಷ್ಟಾಂಪ್ರಿಟ್. ಈ ಒಂದು ಯಾವ್ದಾದ್ರು ಒಂದು ಔಷಧಿಯನ್ನು ಹೊಲದಲ್ಲಿ ಕೂಡ ಸ್ಪ್ರೇ ಮಾಡಿ ಇವನ್ನ ಹತೋಟಿ ಮಾಡಬಹುದು. ಇದ್ರ ಜೊತೆಗೆ 1 acre 20 ಹಳದಿ ಬಣ್ಣದ ಅಂಟಿನ ಬಲೆಗಳನ್ನು ಕೂಡ ಹಾಕಿ ಒಂದು ಕೀಟಗಳು, ಇವು ಬಿಳಿ ನೋಣ ಇರಬಹುದು ಅಥವಾ ಹೇನ್ ಇರಬಹುದು ಅಥವಾ ಜಿಗಿ ಹುಳ ಇರಬಹುದು, ಇವನ್ನು ಕೂಡ ಆಕರ್ಷಣೆ ಮಾಡಿ ಅವನ್ನ ಸಾಕಷ್ಟು ಪ್ರಮಾಣದಲ್ಲಿ ಕೊಲ್ಲಬಹುದು. ಇನ್ನ ಕಾಂಡ ಕೊರುವ ಮೂತಿ ಹುಳ ನಿರ್ವಹಣೆಗೆ ನಾವು ಶಿಫಾರಸು ಮಾಡಿದ್ರೆ ಬೆಂಡೆ ಬಿತ್ತನೆ ಮಾಡೋದು. ಬೆಂಡೆಯನ್ನ ಟ್ರಾಪ್ ಕ್ರಾಪ್ ಅಂತಂದ್ರೆ ಪ್ರತಿ 20 ಹತ್ತಿಗೆ 1 ಬೆಂಡೆಯನ್ನ ಬಿತ್ತನೆ ಮಾಡಬೇಕು. ಅಂದ್ರೆ ಇಲ್ಲಿ ಏನಾಗುತ್ತೆ, ಕಾಂಡ ಕೊರೆಯುವ ಮೂತಿ ಹುಳು ಈ ಬೆಂಡೆಗೆ ಆಕರ್ಷಣೆ ಆಗಿ ಬೆಂಡೆ ಮೊಟ್ಟೆಯನ್ನು ಇಡ್ತದೆ. ಆ ಬೆಂಡೆಗೆ ನೀವು ಔಷಧಿ ಸಿಂಪಡಣೆ ಮಾಡಿ ಅಲ್ಲಿ ಹುಳನ ಹತೋಟಿ ಮಾಡಬಹುದು. ಇನ್ನು ಈ ಬೆಂಡೆ ನಾವು ಹಾಕಿರಲಿಲ್ಲ ಅಂದ್ರೆ ಹತ್ತಿಗೆ ನಾವು ಔಷಧಿ ಸಿಂಪಡಣೆ ಮಾಡ್ಬೇಕಂದ್ರೆ ಪ್ರೊಫೆನಫಾಸ್ ಅಂತ ಒಂದು ಔಷಧಿ ಬರ್ತದೆ, 2 mg ಅಥವಾ 0.5 mg DDVP ಔಷಧಿ. ಇವೆರಡು ಔಷಧಿಗಳನ್ನ ಮಿಶ್ರಣ ಮಾಡಿ ನಾವು ಈ ಕೀಟದ ಬಾಧೆ ಕಂಡು ಬಂದಾಗ ಒಂದೊಂದು ಸ್ಪ್ರೇ ಮಾಡಬೇಕಾಗುತ್ತೆ. ಇನ್ನು ಕೆಂಪು ಕಾಯಿಕೊರಕ ಬಂದಾಗ ಮೋಹಕ ಬಲೆಗಳು ಕೂಡ ಅದಾವ ಈ ಕೆಂಪು ಕಾಯಿಕೊರಕಕ್ಕೆ. ಅವನ್ನ ಹೆಕ್ಟರ್ಗೆ 5 ಈ ಮೋಹಕ ಬಲೆಗಳನ್ನಿಟ್ಟು 20 ಲೂರ್ಗಳನ್ನ ನಾವು ಬದಲಾವಣೆ ಮಾಡಬೇಕಾಗುತ್ತೆ. ಕೆಂಪು ಕಾಯಕರು ಹತೋಟಿಗಾಗಿ ಕೆಲವೊಂದು ಔಷಧಿಗಳನ್ನ ನಾವು ಶಿಫಾರಸು ಮಾಡಿದ್ವಿ. ಪ್ರಮುಖವಾಗಿ ಪ್ರೊಫೆನಾಕ್ 2 ಅಥವಾ 1 ಪೆರಿಡಿಕಾರ್ಪ್ ಅಥವಾ 1 ಸ್ಪನೆಟ್ರಾಮ್ ಯಾವ್ದಾದ್ರ ಒಂದು ಔಷಧಿನ ಉಪಯೋಗ ಮಾಡಿ ಈ ಒಂದು ಕೀಟವನ್ನು ಹತೋಟಿ ಮಾಡಬಹುದು. ಕೊನೆಯದಾಗಿ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಕೀಟಗಳು ಮತ್ತು ಅವುಗಳ ಹತೋಟಿ ಬಗ್ಗೆ ತಿಳಿಸ್ತೀರಿ? ಹಾ, ತಿಳಿಸ್ತೇನೆ. ಈಗ ಮೆಣಸಿನಕಾಯಿ ಬೆಳೆಯಲ್ಲಿ ನೋಡ್ರಿ, ನಾವು ಸಸಿ ಮಡಿಯಿಂದ ಈ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ಕೆಲವೊಂದು ರಸ ಇರುವ ಕೀಟಗಳು ಪ್ರಾರಂಭ ಆಗುತ್ತವೆ. ಅದರಲ್ಲಿ ಪ್ರಮುಖವಾಗಿ ಸಸಿ ಹೇನುಗಳು ಅಂತ ಏನ್ ಹೇಳ್ತವೆ, ಅಥವಾ ಥ್ರಿಪ್ಸ್ ಅಂತ ಹೇಳ್ತೀವಿ, ಅಥವಾ ಮೈಟ್ ನುಸಿ ಅಂತ ಹೇಳ್ತವೆ. ಇಂಥ ಒಂದು ಕೀಟಗಳು ಸಸಿ ಮಡಿಯಿಂದ ಪ್ರಾರಂಭ ಆಗುತ್ತವೆ ಮತ್ತು ಇವು ಮುಂದೆ ಹೊಲದಲ್ಲಿ ಕೂಡ ನಾವು ಕೀಟಗಳನ್ನ ನೋಡ್ತೇವೆ. ಸಸ್ಯ ಹೇನುಗಳದಾವಲ್ಲ, ಇವು ಪ್ರಮುಖವಾಗಿ ಎಲೆಯ ಕೆಳಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬಂದು ಇವು ರಸ ಹೀರ್ತಿರ್ತಾವ ಎಲೆಗಳಿಂದ. ಇದರಿಂದ ಎಲೆ ಮುದುಡಿ ಆಗ್ತವೆ. ಮತ್ತೆ ಇದ್ರ ಜೊತೆಗೆ ಇದ್ರದ್ದು ಒಂದು ಪ್ರಮುಖವಾದಂತ ಒಂದು ಅಂಶ ಅಂದ್ರೆ ನಂಜಾಣು ಒಂದು ರೋಗವನ್ನು ಕೂಡ ಇದು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಈ ಒಂದು ಸಸ್ಯನ ಹಬ್ಬಿಸೋದ್ರಿಂದ ಅಂತ ನಂಜಾಣು ಪೀಡಿತ ಗಿಡ ಏನಿರ್ತಾವಲ್ಲ ಅವು ಹೂ ಬಿಡೋದಲ್ಲ, ಕಾಯಿ ಬಿಡೋದಲ್ಲ, ಗಿಡಗಳ ಬೆಳವಣಿಗೆ ಕೂಡ ಸಂಪೂರ್ಣ ಕುಂಠಿತ ಆಗುತ್ತೆ. ಮತ್ತೆ ಇವನ್ನ ಹತೋಟಿ ಮಾಡಬೇಕಾದ್ರೆ ಸಸಿ ಮಡಿಯಲ್ಲಿ ಅಥವಾ ನಾಟಿ ಮಾಡದ 2-5 ನಂತರ ಈ ರಸ ಇರುವ ಕೀಟಗಳ ಹತೋಟಿ ಏನ್ ಮಾಡ್ಬೇಕಂದ್ರೆ 1.7 ಡೈಮೆಥೈಲೇಟ್ ಅಥವಾ 1 ಅಸಿಫೇಟ್ ಅಥವಾ 1 ಮೊನೊಕಟ್ಫಾಸ್ ಇದರಲ್ಲಿ ಯಾವ್ದಾದ್ರು ಒಂದು ಔಷಧಿಯನ್ನ ಸಿಂಪಡಣೆ ಮಾಡಿ ಥ್ರಿಪ್ಸ್ ನುಸಿಯನ್ನು ನಾವು ಹತೋಟಿ ಮಾಡಬಹುದು. ಆದ್ರೆ ಮೈಟ್ ನುಸಿ ಹತೋಟಿ ಮಾಡಬೇಕಾದ್ರೆ ಬಿತ್ತದ 7-11 ನಂತರ ಬೆಳಿಗ್ಗೆ 1.3 ಬೈಫೆಂಥ್ರಿನ್ ಅಥವಾ 0.5 ವರ್ಟಿಮೆಕ್ ಅಥವಾ 3.2 ಪ್ರೊಪರ್ ಗೈಡ್ ಈ ರೀತಿ ಯಾವುದೇ ಒಂದು ಔಷಧಿಯನ್ನ ಉಪಯೋಗ ಮಾಡಿ ಸಿಂಪಡಣೆ ಮಾಡಿದಲ್ಲಿ ಮೈಟ್ ನುಸಿಯನ್ನು ಕೂಡ ನಾವು ಹತೋಟಿ ಮಾಡಬಹುದು. ಮೈಟ್ ನುಸಿ ಮತ್ತು ಥ್ರಿಪ್ಸ್ ನುಸಿ ಎರಡು ಕೂಡ ಬಂದಿದ್ರೆ ಡೈಫೆಂಥ್ರಾನ್ ಅಂತ ಔಷಧಿ, ಅದನ್ನ 1 ನೀರಿಗೆ ಅಥವಾ ಈ ಮೆಣಸಿನಕಾಯಿ ಬೆಳ್ಳುಳ್ಳಿ ಸೀಮೆ ಎಣ್ಣೆ ಕಷಾಯ ಅಂತ ಹೇಳ್ತೀವಿ, ಇದರದ ಶೇಕಡ 0.5 ಒಂದು ಕಷಾಯವನ್ನು ಉಪಯೋಗ ಮಾಡಿ, ಅಥವಾ ಬೇವಿನ ಬೀಜದ ಕೆಲವೊಂದು ಬೇವಿಜನ್ಯ ಕೀಟನಾಶಕಗಳು ಕೂಡ ಬರ್ತಾವ, ಅಂತ ಒಂದು ಔಷಧಿಗಳನ್ನ ಉಪಯೋಗ ಮಾಡಿ ಈ ಎರಡು ಕೀಟಗಳನ್ನು ಕೂಡ ನಾವು ಹತೋಟಿ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಸಿಪಿ ಮಲ್ಲಾಪುರ ಅವರೇ, ತಾವು ಇಲ್ಲಿವರೆಗೆ ಈ ಮುಂಗಾರಿಯಲ್ಲಿ ಬೆಳೆಯುವಂತ ಪ್ರಮುಖ ಬೆಳೆಗಳಿಗೆ ಬರುವ ಪೀಡೆ ಕೀಟಗಳು ಯಾವ ಅದಾವ ಮತ್ತು ಅವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ, ಧನ್ಯವಾದಗಳು. ಇಲ್ಲಿಯ ತನಕ ಮುಂಗಾರು ಪ್ರಮುಖ ಬೆಳೆಗಳಿಗೆ ಬರುವ ಪೀಡೆ ಕೀಟಗಳು ಹಾಗೂ ನಿರ್ವಹಣೆ ಕುರಿತು ಡಾಕ್ಟರ್ ಸಿಪಿ ಮಲ್ಲಾಪೂರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನ ಸಂದರ್ಶಿಸಿದವರು ರಾಮೇಶ್ವರ್ ಶಿರ್ಬಡಗಿ ಅವರು. ಈಗ ಮಹಿಳಾ ಸ್ವಸಹಾಯ ಗುಂಪುಗಳು ಕುರಿತು ಡಾಕ್ಟರ್ ಗೀತಾ ಚೆನ್ನಾಳ್ ಅವರೊಂದಿಗೆ ರಾಮೇಶ್ವರ್ ಶಿರ್ಬಡಗಿ ಅವರು ನಡೆಸುವ ಸಂದರ್ಶನ ಕೇಳುವಂತ. ಡಾಕ್ಟರ್ ಗೀತಾ ಚೆನ್ನಾಳ್ ಅವರೇ, ನಮಸ್ಕಾರ. ನಮಸ್ಕಾರ. ಮಹಿಳಾ ಸ್ವಸಹಾಯ ಗುಂಪುಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಹ್ಞೂ. ಮನುಷ್ಯ ಸಂಘಜೀವಿ, ಅವನು ಮೊದಲಿನಿಂದಲೂ ತನ್ನ ಕಷ್ಟಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಗುಂಪುಗಳನ್ನು ರಚಿಸಿಕೊಂಡು ಬಂದಿದ್ದಾನೆ. ಇತ್ತೀಚೆಗೆ ಬೆಳೆಯುತ್ತಿರುವ ಜನಸಂಖ್ಯೆಯ ಪ್ರಕಾರ ಸಾಮಾನ್ಯ ಜನರ, ಕಡುಬಡವರ ಹಾಗೂ ದುರ್ಬಲ ವರ್ಗದವರ ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಸಾಧ್ಯವಾಗಿಲ್ಲ. ಆದ್ದರಿಂದ ಸರ್ಕಾರವು ಗುಂಪು ರಚನೆಗೆ ಹೆಚ್ಚಿನ ಆದ್ಯತೆ ಕೊಡಲು ಆರಂಭಿಸಿದೆ. ಯಾವುದೇ ಒಬ್ಬ ವ್ಯಕ್ತಿಗಿಂತ ಸ್ವಸಹಾಯ ಸಂಘಗಳು ಅಥವಾ ಗುಂಪುಗಳು ಸಾಮಾಜಿಕ ಬದಲಾವಣೆ ತರುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ ಅಂತ ನನ್ನ ಅಭಿಪ್ರಾಯ. ಸ್ವಸಹಾಯ ಗುಂಪುಗಳನ್ನ ರಚಿಸುವುದರಿಂದ ಸಾಮಾಜಿಕ ಬದಲಾವಣೆಗಳಲ್ಲದೆ ಆರ್ಥಿಕ ಬದಲಾವಣೆಯನ್ನು ಉಂಟು ಮಾಡಿ ಸಮಾಜವನ್ನು ಉನ್ನತಿಯತ್ತ ಕೊಂಡೊಯ್ಯಬಹುದು. ಹಾಗಾದರೆ ಸ್ವಸಹಾಯ ಗುಂಪುಗಳಂದ್ರೆ ಏನಂತೀರಿ? ಸ್ವಸಹಾಯ ಗುಂಪುಗಳಂದ್ರೆ ಮಹಿಳೆಯರು, ಸಮಾನ ಆಸಕ್ತಿ ಕಾಳಜಿ ಇರುವವರು ಮತ್ತು ಸಾಮಾನ್ಯ ಸಮಸ್ಯೆಗಳನ್ನು ಮಾತನಾಡಲು ಒಟ್ಟಿಗೆ ಸೇರುವ ಸಿದ್ಧರಿರುವ ಏಕರೂಪದ ವರ್ಗದ 20 ಅಥವಾ ಅದಕ್ಕಿಂತ ಕಡಿಮೆ ಜನರು ಸೇರಿ ನೋಂದಾಯಿಸಿದ ಅಥವಾ ನೋಂದಾಯಿಸದೆ ತಮ್ಮ ಗುಂಪು ಚಟುವಟಿಕೆಗಳನ್ನು ಮಾಡುವಂತ ಗುಂಪುಗಳಿಗೆ ನಾವು ಸ್ವಸಹಾಯ ಗುಂಪುಗಳು ಎನ್ನಬಹುದು. ದೇಶದ ಅಭಿವೃದ್ಧಿ, ಗ್ರಾಮೀಣ ಅಭಿವೃದ್ಧಿ ಸ್ವಸಹಾಯ ಗುಂಪುಗಳಿಂದ ಮಾತ್ರ ಸಾಧ್ಯ. ಅದರಲ್ಲೂ ಮಹಿಳೆಯರ ಪಾತ್ರ ತುಂಬಾ ಮುಖ್ಯವಾಗಿದೆ. ಕಾರಣ ಏನಂದ್ರೆ ಕೃಷಿಯಲ್ಲಿ 60%+ ಹೆಚ್ಚು ಚಟುವಟಿಕೆಗಳನ್ನು ಗ್ರಾಮೀಣ ಮಹಿಳೆಯರೇ ಮಾಡ್ತಾ ಇದ್ದಾರೆ. ಆದರೆ ಮಹಿಳೆಯರಿಗಾಗಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರೂ ಸಹ ಅವರ ಅಭಿವೃದ್ಧಿಯಾಗಿಲ್ಲ. ಇದಕ್ಕೆ ಕಾರಣಗಳೇನೆಂದರೆ ಮಹಿಳೆಯ ಸಾಂಪ್ರದಾಯಿಕತೆ ಹಾಗೂ ಜನರೊಡನೆ ಬೇಗ ಬೆರೆಯುವಲ್ಲೂ ಹಿಂಜರಿಯುವುದು, ಅನಕ್ಷರತೆ, ಬಡತನ ಮುಂತಾದವುಗಳು. ಈ ದಿಶೆಯಲ್ಲಿ ಅಭಿವೃದ್ಧಿ ಪಥದತ್ತ ಸಾಗಲು ಸ್ವಸಹಾಯ ಗುಂಪುಗಳು ದಾರಿದೀಪವಾಗಬಲ್ಲವು. ಹಾಗಾದರೆ ಸ್ವಸಹಾಯ ಗುಂಪುಗಳನ್ನ ಹೇಗೆ ರಚನೆ ಮಾಡುವುದು ಮತ್ತು ಗುಂಪುಗಳ ಲಕ್ಷಣಗಳು ಯಾವ ರೀತಿಯಾದ ಅನ್ನೋದ್ರ ಬಗ್ಗೆ ತಿಳಿಸ್ತೀರಿ? ಯಾವುದೇ ಸ್ವಸಹಾಯ ಗುಂಪುಗಳನ್ನ ಪ್ರಾರಂಭಿಸಬೇಕಾದಲ್ಲಿ ನಾವು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಮಹಿಳೆಯರ ಗುಂಪು ಸಭೆಗಳನ್ನ ನಡೆಸಿ ಅವರಿಗೆ ಸ್ವಸಹಾಯ ಸಂಘಗಳಿಗೆ ಸೇರಲು ಪ್ರಾರಂಭಿಸಬೇಕು. ಈ ಸಭೆಗಳಿಂದ ಮುಂದೆ ಬಂದ

ಶರಣರುಳಗ ಶೇಖ ಪರಿದ ಎಂಬುವರಿದ್ರ ಶರಣರುಳಗ ಶೇಖ ಪರಿದ ಎಂಬುವರಿದ್ರ ಶಿವನ ನೋಡುವ ಮನಸ್ಸು ಇತ್ರಿ ಬಾಳ ಔರ್ದ ಶಿವ ನೋಡುವ ಮನಸ್ಸು ಇತ್ರಿ ಬಾಳ ಬಳಿಗೆ ಹೋಗ್ಯ ಕೆಳತಾನು ಸೀರೆ ಬಾಗಿ ಗಟ್ಟಿ ಪಾದ ಹಿಡಿದ ಅಪ್ಪನಿ ಕೊಡಬೇಕು ತಾಯಿ ನನಗೆ ಶಿವನೆ ನೋಡುವ ಮನಸ್ಸು ಐತ್ರಿ ತಾಯಿ ನಂದ ಶಿವ ನೋಡುವ ಮನಸ್ಸು ಐತ್ರಿ ತಾಯಿ ನಂದ ತಾಯಿಯ ಬಳಿಗೆ ಹೋಗ್ಯ ಕೆಳತಂದ್ರು ಸೀರೆ ಬಾಗಿ ಗಟ್ಟಿ ಪಾದ ಹಿಡಿದ ಅಪ್ಪನಿ ಕೊಡಬೇಕು ತಾಯಿ ನನಗೆ ಶಿವನ ನೋಡುವ ಮನಸ್ಸು ಐತ್ರಿ ತಾಯಿ ನಂದ ಶಿವ ನೋಡುವ ಮನಸ್ಸು ಐತ್ರಿ ತಾಯಿ ನಂದ ಹಡದವ್ವ ಬಿಡದೆ ಹೇಳ ತಳ್ಳು ತನ್ನ ಮಗನ ಮುಂದ ಹಡದವ್ವ ಬಿಡದೆ ಹೇಳ ತಳ್ಳು ತನ್ನ ಮಗನ ಮುಂದ ಜೀವಮಾನದಿಂದ ಶಿವನೇ ನೋಡುದೆಂಗ ಕಂದ ಜೀವಮಾನದಿಂದ ಶಿವನ ನೋಡುದೆಂಗ ಕಂದ ಹಡದವ್ವ ಬಿಡದೆ ಹೇಳ ತಳ್ಳು ತನ್ನ ಮಗನ ಮುಂದ ಹಡದವ್ವ ಬಿಡದೆ ಹೇಳ ತಳ್ಳು ತನ್ನ ಮಗನ ಮುಂದ ಜೀವಮಾನದಿಂದ ಶಿವನೇ ನೋಡುದೆಂಗ ಕಂದ ಜೀವಮಾನದಿಂದ ಶಿವನ ನೋಡುದೆಂಗ ಕಂದ ಜಗದೊಳ್ಳೆ ಹುಟ್ಟಿದ ಮ್ಯಾಲ ಶಿವ ಯಾರಿಗೆ ಕಾಣುವುದಿಲ್ಲೇ ಹೇಳೆ ತಾಳೆ ಕುಲ್ಲೆ ಮಗನ ದಿಡದ ತುಟಿಯ ಗಲ್ಲೆ ಸಿಟ್ಟಿಗೆ ಶೇಖ ಪರಿದಗ ಹೇಳ ತಾಳು ಬೈದಾಯ ಸಿಟ್ಟಿಗೆ ಶೇಖ ಪರಿದಗ ಹೇಳ ತಾಳು ಬೈದ ಜಗದೊಳ್ಳೆ ಹುಟ್ಟಿದ ಮ್ಯಾಲೆ ಶಿವ ಯಾರಿಗೆ ಕಾಣುವುದಿಲ್ಲೇ ಹೇಳ ತಾಳೆ ಕುಲ್ಲೆ ಮಗನ ಹಿಡದ ತುಟಿಯ ಗಲ್ಲೆ ಸಿಟ್ಟಿಗೆ ಶೇಖ ಪರಿದಗ ಹೇಳ ತಾಳು ಬೈದಾಯ ಸಿಟ್ಟಿಗೆ ಶೇಖ ಪರಿದಗ ಹೇಳ ತಾಳು ಬೈದ ತಾಯಿಯ ಮಾತ ಕೇಳದೆ ಮಾಡಿ ನಿಂತಾಳು ಜಿದ್ದ ತಾಯಿಯ ಮಾತ ಕೇಳದೆ ಮಾಡಿ ನಿಂತಾನು ಜಿದ್ದ ಹೋಗುವಾಗ ನುಡಿಯ ಬ್ಯಾಡ ತಾಯಿ ಅವ್ವ ಕೆಟ್ಟ ಶಬ್ದ ಹೋಗುವಾಗ ನುಡಿಯ ಬ್ಯಾಡ ತಾಯಿ ಕೆಟ್ಟ ಶಬ್ದ ಹೋಗುವಾಗ ನುಡಿಯ ಬ್ಯಾಡ ತಾಯಿ ಅವ್ವ ಕೆಟ್ಟ ಶಬ್ದ ಹೋಗುವಾಗ ನುಡಿಯ ಬ್ಯಾಡ ತಾಯಿ ಅವ್ವ ಕೆಟ್ಟ ಶಬ್ದ ಶರಣರೊಳಗ ಶೇಖ ಪರಿದ ಎಂಬುವ ನಡೆದ ಶರಣರೊಳಗ ಶೇಖ ಪರಿದ ಎಂಬುವ ನಡೆದ್ರ ಅಡಿವ್ಯಾಗ ಗಿಡ ಕಂಡರಿ ಇತ್ರಿ ದೊಡ್ಡದೊಂದ ಅಡಿವ್ಯಾಗ ಗಿಡ ಕಂಡರಿ ಇತ್ರಿ ದೊಡ್ಡದೊಂದ ಅಡಿವ್ಯಾಗ ಗಿಡ ಕಂಡರಿ ಇತ್ರಿ ದೊಡ್ಡದೊಂದ ಅಡಿವ್ಯಾಗ ಗಿಡ ಕಂಡರಿ ಇತ್ರಿ ದೊಡ್ಡದೊಂದ ಗಿಡದ ಬೂಡ ಅಳತಿ ನೂರು ಮೇಳ ಇದರ ಅಗಲೆ ಬಾಳ ನಿವೆಳಾಯ ಕಾಲೆ ಮ್ಯಾಲೆ ಮಾಡಿ ಗಿಡಕ್ಕೆ ತೂಗ ಬಿದ್ದಾಯ ಕಾಲೆ ಮ್ಯಾಲೆ ಮಾಡಿ ಗಿಡಕ್ಕೆ ಹೋಗ ಬಿದ್ದಾಲೆ ಮ್ಯಾಲೆ ಮಾಡಿ ಗಿಡಕ್ಕೆ ತೂಗ ಬಿದ್ದ ಕಾಲೆ ಮ್ಯಾಲೆ ಮಾಡಿ ಗಿಡಕ್ಕೆ ತೂಗ ಬಿದ್ದ ಹನ್ನೆಡು ವರ್ಷ ಉಪವಾಸ ಗಿಡಕ್ಕೆ ತೂಗ ಬಿದ್ರ ಹನ್ನೆಡು